ಒಂದು ತತ್ವವನ್ನು ಇಟ್ಕೊಂಡು ಮಾಡುವಂಥವರು ಮತ್ತು ಬೇರೆದವರಿಗೂ ಹೇಳುವಂಥವ್ರು. ಇವತ್ತು ಕೃಷಿ ಹೇಗಿದೆ, ಮಣ್ಣು ಹೇಗಿದೆ, ಪರಿಸರ ಹೇಗಿದೆ, ಅದರ ಬಗ್ಗೆ ಚಿಂತನೆ ಮಾಡುವಂಥವ್ರು, ನಮ್ಮ ಅಳಿಲು ಸೇವೆ ಎಷ್ಟು ಸಾಧ್ಯನೋ ಅದನ್ನು ಕೊಡೋಣ ಅನ್ನುವಂಥ ಮನಸ್ಸಿದ್ದಂಥವ್ರು, ಅವ್ರ ಜೊತೆ ಮಾತಾಡೋಣ. ನಮಸ್ಕಾರ ಡಾಕ್ಟರ್ ಪ್ರಕಾಶ್ ಭಟ್ ಅವರು. ನಮಸ್ಕಾರ. ಕೃಷಿಯನ್ನು ಯಾವ ರೀತಿ ನೋಡ್ತೀರಿ? ಅವಾಗಿಂದನೂ ಬೇರೆ ಬೇರೆ ಪ್ರಯೋಗ ಜನರ ಜೊತೆ ಬೆರೆತು ಅವ್ರನ್ನು ಒಂಥರ ಪ್ರೋತ್ಸಾಹ ಕೊಟ್ಟು ಏನೇನೋ ಚಟುವಟಿಕೆಗಳು. ಸುಮಾರು 12,000 ವರ್ಷದ ಹಿಂದೆ ಶುರುವಾಯಿತು ಅಂತ ಇತಿಹಾಸ ಹೇಳ್ತದೆ. ಕೃಷಿ ಬೇಟೆ ಆಡಿಕೊಂಡು ಕಾಡಲ್ಲಿ ಅಲ್ಲಿಂದ ಇಲ್ಲಿಂದ ಓಡಾಡ್ಕೊಂಡಿದ್ದವರು ಒಂದು ಕಡೆಗೆ ಉಳ್ಕೊಂಡು ಕೃಷಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದು ಅಷ್ಟು ಸಮಯದ ಹಿಂದೆ ಅಂತ. ಪ್ರಕೃತಿಯನ್ನೇ ನೋಡಿಕೊಂಡು ಪ್ರಕೃತಿಯ ವಿದ್ಯಮಾನವನ್ನು ಕಾಪಿ ಮಾಡ್ತಾ ಕೃಷಿಯಲ್ಲಿ ಬೀಜಗಳನ್ನು ಬಿತ್ತಿಕೊಂಡು ಬೆಳೆ ಬೆಳ್ಕೋತಾ ತಮಗೆ ಬೇಕಾಗದನ್ನು ಬೆಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದರು. ಅದು ಪ್ರಾಣಿಗಳನ್ನು ಸಾಕೊಳ್ತಾರೆ, ಪ್ರಾಣಿಗಳ ಮಲಮೂತ್ರಾದಿಗಳನ್ನು ಉಪಯೋಗಿಸ್ಕೊಂಡು ಗೊಬ್ಬರ ಮಾಡ್ಕೊಳ್ತಿದ್ರು, ಬೆಳೆ ತಗೊಳ್ತಿದ್ರು. ಹೀಗೆ ಬೆಳೀತಾ ಬೆಳೀತಾ ಈಗ ಬಂದಿದ್ದರಿಂದ ಆಮೇಲೆ ಕೃಷಿ ಒಂದೇ ಕಡೆಗೆ ಸತತವಾಗಿ ಮಾಡ್ತಿರಲಿಲ್ಲ. ಮೊದಲು ಒಂದು ಕಡೆಗೆ ಮಾಡ್ತಿದ್ರು, ಅಲ್ಲಿಯ ಫಲವತ್ತತೆ ಕಡಿಮೆ ಆದಮೇಲೆ ಅದನ್ನು ಬಿಟ್ಟು ಮತ್ತೆ ಬೇರೆ ಕಡೆಗೆ ಮರಗಳನ್ನು ಕಡಿದು ಸ್ಲ್ಯಾಶ್ ಆ್ಯಂಡ್ ಬರ್ನೋ ಮಾಡಿಕೊಂಡು ಕೃಷಿ ಮಾಡ್ತಾ ಮಾಡ್ತಾನೂ ಆವಾಗಲೂ ಸ್ವಲ್ಪ ಸ್ವಲ್ಪ ವಲಸೆ ಹೋಗುವ ಕ್ರಮ ಇತ್ತು. ಶಿಫ್ಟಿಂಗ್ ಕಲ್ಟಿವೇಷನ್ ಅಂತಾರಲ್ಲ ಅದಿತ್ತು. ಅದಾದಮೇಲೆ ಒಂದೇ ಕಡೆಗೆ ಉಳ್ಕೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ಮಣ್ಣಿನ ನೀರಿನ ಸಂಪನ್ಮೂಲಗಳನ್ನು ಹೇಗೆ ಬಳಸ್ಕೊಳ್ಬೇಕು ಅಂತ ಅನ್ನೋದು ಮುಖ್ಯ ಆಯಿತು. ಅದನ್ನ ಮಾಡ್ತಾಯಿದ್ರು. ಮೊದಲು ಬಹಳ ಜನರನ್ನೇನು ನಾವು ಹೊಟ್ಟೆಗೆ ಹೊರೆ ಅವಶ್ಯಕತೆ ಇರಲಿಲ್ಲ. ಇರುವಷ್ಟು ಜನರಿಗೆ ಹೊಟ್ಟೆ ಹೊರೆಯೋದು ಅಷ್ಟೇನು ಕಷ್ಟವೂ ಇರಲಿಲ್ಲ, ಹಾಗಾಗಿ ನಡ್ಕೊಂಡು ಹೋಯಿತು. ಒಂದು ಸಮಯ ಆದಮೇಲೆ ನಮ್ಮ ಜನಸಂಖ್ಯೆ ತಿನ್ನುವ ಬಾಯಿಗಳು ಎಷ್ಟು ಜಾಸ್ತಿ ಆದವಲ್ಲ, ಆವಾಗ ಜಾಸ್ತಿ ಬೆಳೆಯಬೇಕಾಗಿ ಬಂತು. ಅದಕ್ಕೂ ಬೇಕಾಗಿ ನಾವು ತಂತ್ರಜ್ಞಾನಗಳನ್ನು ಮಾಡಿಕೊಂಡು ಗ್ರೀನ್ ರೆವಲ್ಯೂಷನ್ ಆಯಿತು, ಉತ್ಪಾದನೆ ಜಾಸ್ತಿ ಆಯಿತು, ಕ್ಷೀರಕ್ರಾಂತಿ ಆಯಿತು. ಇದೆಲ್ಲ ಆಗ್ತಾ ಆಹಾರದ ವಿಷಯದಲ್ಲಿ ಆಹಾರದ ಕ್ವಾಂಟಿಟಿ ಅಂತ ಹೇಳ್ತೀವಲ್ಲ ನಾವು ಉತ್ಪಾದನೆಯಲ್ಲಿ ಕ್ವಾಂಟಿಟಿ ಅದು ಜಾಸ್ತಿ ಆಯಿತು. ಆಹಾರ ಇರ್ಬೋದು ಯಾವುದೇ, ಅದು ಎಷ್ಟು ಆಯಿತು ಅಂತ ಅನ್ನೋದರ ಜೊತೆಗೆ ಅದು ಎಂಥದ್ದಾಯಿತು, ಅದರ ಗುಣಮಟ್ಟ ಯಾವುದು ಅಂತ ಅನ್ನೋದು ನೋಡಿದ್ರೆ ಅಲ್ಲಿ ಸ್ವಲ್ಪ ಕೊರತೆ ಆಗಿದೆ. ಅದಕ್ಕಿಂತ ಮುಖ್ಯವಾಗಿ ಸಂಪನ್ಮೂಲಗಳ ಬಳಕೆಯಲ್ಲಿ ನಾವು ಸ್ವಲ್ಪ ಚೆನ್ನಾಗಿಯೇ ಎಡವಿದ್ದೇವೆ. ಅದು ತುಂಬ ದೊಡ್ಡದಾಗಿ ಎಡವಿದ್ದೀವಿ ಅಂತ ಮೈ ಮೂತಿ ಮುರ್ಕೊಳ್ಳೋದು ಅಂತ ಮೇಲೆ ಹೇಳಲಾರದಷ್ಟು. ಹೌದು, ಇವತ್ತು ಎಂಥ ಸನ್ನಿವೇಶದಲ್ಲಿದ್ದೀವಿ ಅಂತಂದರೆ ಈಗ ನನ್ನ ನಿಮ್ಮ ಜೀವನದಲ್ಲಿ ಬಿಡಿ ನಮ್ಮ ಮೊಮ್ಮಕ್ಕಳ ಜೀವನದಲ್ಲೂ ಸರಿಯಾಗದ ಸ್ಥಿತಿಯನ್ನು ತಲುಪಿದೆ ನಾವೀಗ. ಅಂದರೆ ಜಾಗತಿಕ ತಾಪಮಾನ ಮತ್ತು ಹವಾಮಾನ ಬದಲಾವಣೆಯ ಸ್ಥಿತಿಯಲ್ಲಿ ನಾವಿದ್ದೇವೆ. ಇದಕ್ಕೆ 100,000 ವರ್ಷ ಏನೂ ಅಲ್ಲ, ಎಷ್ಟು 1,000 ವರ್ಷ ಲಕ್ಷಕ್ಕೆ ಹೋಗ್ತದೋ ಈಗೆಲ್ಲ ವಿಚಾರ ಮಾಡಬೇಕಾದ್ರೆ ಇದು ತಿದ್ದುಕೊಳ್ಳಿಕ್ಕೆ ಬೇಕಾಗಿ ಅಲ್ವಾ. ಹೌದು, ಅಷ್ಟು ಗಂಭೀರವಾದ ಸ್ಥಿತಿಯಲ್ಲಿದ್ದೀವಿ. ಈಗ ಹವಾಮಾನ ಬದಲಾವಣೆ ಮತ್ತು ಗ್ಲೋಬಲ್ ವಾರ್ಮಿಂಗನ್ನು ನಿಲ್ಲಿಸಿ ಈಗ ಒಂದು ಪರಿಹಾರ ಮಾಡಲಿಕ್ಕೆ ಆಗೋದಿಲ್ಲ, ಅದಕ್ಕೆ ಹೊಂದ್ಕೊಳ್ಳುವುದು ಹೇಗೆ ಅಂತ ಅಷ್ಟೇ ವಿಚಾರ ಮಾಡ್ತಾ ಇದ್ದಾರೆ ಜನ. ಅದು ಬರ್ತದೆ, ಬಂದಿದೆ, ಅದಕ್ಕೆ ನಾವು ಹೇಗೆ ಹೊಂದ್ಕೊಳ್ಬೇಕು ಅಂತ ಅನ್ನೋದು ನೋಡಬೇಕೇ ಹೊರತು. ಮತ್ತು ಅದರ ಜೊತೆಗೆ ಇಲ್ಲಿ ಈಗಾಗಲೇ 4 ಮಾಸ್ ಎಕ್ಸ್ಟಿಂಕ್ಷನ್ ಅಂತೀವಿ, ಅಂದರೆ ಪ್ರಭೇದಗಳೇನಿದಾವೆ ಭೂಮಿಯ ಮೇಲೆ ಒಂದು 70%ಗಿಂತನೂ ಹೆಚ್ಚು ಜೀವಿಗಳು ನಾಶ ಆಗುವುದಕ್ಕೆ ಮಾಸ್ ಎಕ್ಸ್ಟಿಂಕ್ಷನ್ ಅಂತೀವಿ. ಅಂದರೆ ಜೀವ ನಶಿಸಿ ಹೋಗೋದು ಅಂಥದ್ದು 4 ಆಗಿದೆ. ಅಗದಿ ಹೆಚ್ಚು ಅಂತಂದರೆ 90%, ಅಗದಿ ಕಡಿಮೆ ಅಂದರೆ ಎಲ್ಲ 70% ಎಲ್ಲ ಆಗಿದೆ. ಇದೆಲ್ಲ ಮನುಷ್ಯ ಅಂತನ್ನುವ ಪ್ರಾಣಿ ಈ ಭೂಮಿಯ ಮೇಲೆ ಹುಟ್ಟುಕೊಳ್ಳುವ ಮೊದಲಾದಂಥ ಪ್ರಕ್ರಿಯೆ ವಿದ್ಯಮಾನಗಳು. ಮನುಷ್ಯ ಹುಟ್ಟಿದ ಮೇಲೆ ಇದು ಮೊದಲನೇ ಮಾಸ್ ಎಕ್ಸ್ಟಿಂಕ್ಷನ್. ಮತ್ತು ಬಹಳ ಮುಖ್ಯವಾದದ್ದು ಅಂತಂದರೆ ಮನುಷ್ಯನೇ ಕಾರಣವಾಗಿ ಆಗ್ತಾ ಇರುವಂತಹ ಮಾಸ್ ಎಕ್ಸ್ಟಿಂಕ್ಷನ್ ಇದು. ಇದು ಹೊಲೋಸೀನ್ ಅಂತಂತಾರೆ, ಅಂದರೆ ಮನುಷ್ಯನೇ ಇದಕ್ಕೆ ಕಾರಣ. ಸೊ ಇದರ ನೈತಿಕ ಹೊಣೆಗಾರಿಕೆ ಮನುಷ್ಯನ ಮೇಲಿದೆ. ಅಂದರೆ ನನಗೇನು ಅನಿಸುತ್ತೆ ಅಂದರೆ ಈಗಿನ ಕಾಲದ ಅಂದರೆ ಮನುಷ್ಯನಕ್ಕಿಂತ ಪೂರ್ವದಲ್ಲಿ ಆದಂಥ ಎಕ್ಸ್ಟಿನ್ಷನ್ ಅಂದರೆ ಪ್ರಭೇದಗಳ ನಾಶ, ಅದು ಕೂಡ ಆ ಸಂದರ್ಭದಲ್ಲಿರ್ತಕ್ಕಂಥ ಪ್ರಾಣಿಗಳೇ ಕಾರಣ ಇದ್ವು? ಇಲ್ಲ, ಅದು ನೈಸರ್ಗಿಕ ವಿದ್ಯಮಾನಗಳಿಂದಲೇ ಆಗಿತ್ತು. ಅಂದರೆ ಡೈನೋಸಾರ್ ಅಂತ ಪ್ರಾಣಿ ಅಲ್ಲ, ಯಾವುದು ಉತ್ಪಾತಗಳಾಗ್ತಾವಲ್ಲ, ಉಲ್ಕೆಗಳು ಮತ್ತೆ ಅಗ್ನಿ ಏನ್ ಹೇಳ್ತೀವಿ ಲಾವಾರಸ ವಾಲ್ಕೆನೋಸ್ ಆಗ್ತಾವಲ್ಲ, ಅವುಗಳಿಂದ ಎಲ್ಲವೂ ಹೆಚ್ಚಿನ ಒಂದು ಬಿಟ್ಟರೆ ಉಳಿದೆಲ್ಲವೂ ಗ್ಲೋಬಲ್ ವಾರ್ಮಿಂಗ್ ಇಂದನೇ ಆಗಿದೆ ಮಜಾ ಅಂದ್ರೆ. ಆದ್ರೆ ಅವೆಲ್ಲ ಸ್ವಾಭಾವಿಕ ವಿದ್ಯಮಾನಗಳಿಂದ ಆಗಿತ್ತು. ಇದು ನಾವೇ ಸ್ವಯಂಕೃತ ಮನುಷ್ಯನ ಸ್ವಯಂಕೃತ ಅಪರಾಧಗಳಿಂದಾಗಿ ಆಗಿರೋದು. ಅದರಲ್ಲಿ ಹಲವಾರು ವಿಷಯಗಳಿದೆ, ಕೃಷಿಯು ಒಂದು ಅದರಲ್ಲಿ. ಇದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತಾ ಇರೋದು ನಿಮಗೆ ಗೊತ್ತಿದೆ, ಗ್ಲೋಬಲ್ ವಾರ್ಮಿಂಗು, ಕಾರ್ಬನ್ ಡೈಆಕ್ಸೈಡ್, ಮೀಥೇನ್ ಮತ್ತು ನೈಟ್ರಸ್ ಆಕ್ಸೈಡ್ ಅಂತನೋ ಅನಿಲಗಳನ್ನು ನಾವು ಹಸಿರುಮನೆ ಅನಿಲಗಳು ಅಂತಂತೀವಿ. ಆ ಅನಿಲಗಳ ಕಾನ್ಸಂಟ್ರೇಷನ್ ಗಾಳಿಯಲ್ಲಿ ಜಾಸ್ತಿ ಆದಾಗ ಗಾಳಿಯಲ್ಲಿ ಸೂರ್ಯನ ಕಿರಣಗಳು ಒಳಗೆ ಬಂದಿದ್ದು ಹೊರಗಡೆ ಹೋಗಲಿಕ್ಕಾಗದೆ ಹೋದಂತೆ ಟ್ರ್ಯಾಪ್ ಆಗಿಬಿಡ್ತವೆ. ಅದಕ್ಕೆ ಹಸಿರು ಮನೆ ಪರಿಣಾಮ, ಗ್ರೀನ್ ಹೌಸ್ ಎಫೆಕ್ಟ್ ಅಂತಂತೀವಿ. ಆ ಕಾರಣದಿಂದ ಭೂಮಿಯ ತಾಪಮಾನ ಅಂದರೆ ಭೂಮಿಯ ವಾತಾವರಣದ ತಾಪಮಾನ 2 ಡಿಗ್ರಿ ಹತ್ತಿರ ಈಗ ಜಾಸ್ತಿ ಆಗಿದೆ. ಈಗ ಎಲ್ಲಿಗೆ ಬಂದಿದೆ ಅಂತಂದರೆ ಇದಕ್ಕೆ ಅಲ್ಬಿಡೋ ಎಫೆಕ್ಟ್ ಅಂತಂತಾರೆ. ಅಂದರೆ ಈಗ ನೋಡಿ, ಭೂಮಿಯ ಮೇಲೆ ಐಸ್ ಕ್ಯಾಪಿಕ್ಗಳಿದ್ದಾವೆ, ಅಲ್ಲಲ್ಲಲ್ಲಿ ಹಿಮ ಇದೆ. ಆ ಹಿಮದ ಮೇಲೆ ಸೂರ್ಯನ ಬಿಸಿಲು ಬಿದ್ದಾಗ ಅದು ಪ್ರತಿಫಲನ ಹೊಂದಿ ಹೊರಗಡೆ ಒಂದಿಷ್ಟು ಕಿರಣಗಳು ಹೋಗ್ತವೆ, ಅದು ಕಣ್ಣಿಗೆ ಕಾಣದ ರೀತಿಯಲ್ಲಿ ಹೋಗ್ತಾ ಇರ್ತವೆ. ಹಾಗಾಗಿ ಅದು ಚಾಕ್ತಿ ಹೋಗಿ ಅದು ತಪ್ಪಿಸ್ಕೊಂಡು ಹೊರಗಡೆ ಹೋಗ್ತದೆ. ಭೂಮಿ ಎಷ್ಟು ಬಿಸಿ ಇರಬೇಕೋ ಅಷ್ಟು ಮಾತ್ರ ಇರ್ತಿತ್ತು. ಈಗ ಅದು ಟ್ರ್ಯಾಪ್ ಆಗ್ತಾ ಇರೋದ್ರಿಂದ ಅದು ಒಳಗೆ ಇರ್ತದೆ, ಉಷ್ಣತೆ ಜಾಸ್ತಿ ಆಗ್ತದೆ, ಈ ಹಿಮ ಕರಗ್ತಾ ಇರ್ತದೆ. ಈ ಹಿಮ ಕರಗೋದು ಶಾಖ ಜಾಸ್ತಿ ಆದ್ದರಿಂದ ಮತ್ತು ಶಾಖ ಹಿಮ ಕರಗೋದ್ರಿಂದ ಮತ್ತಿಷ್ಟು ಶಾಖ ಜಾಸ್ತಿ ಆಗ್ತದೆ. ಯಾಕೆಂದರೆ ಹಿಮ ಪ್ರತಿಫಲನ ಮಾಡ್ತಿತ್ತಲ್ಲ, ಅದು ಹೋಗಿ ಕಡಿಮೆ ಆಗಿಬಿಡ್ತದೆ. ಹೀಗೆ ಒಂದಕ್ಕೊಂದಕ್ಕೊಂದು ಉಣಿಸ್ಕೊಳ್ತಾ ಒಂಥರ ರಕ್ತ ಬೀಜ ಸ್ವರ್ಣ ಹಾಗೆ ಒಂದರಿಂದ ಒಂದು ಇದಕ್ಕೆ ವಿಷವರ್ತದಲ್ಲಿ ಭೂಮಿಯ ತಾಪಮಾನ ರನವೇ ಅಂತಂತಾರೆ. ಇದಕ್ಕೆ ಅಂದರೆ ನಮ್ಗೆ ಹಿಡಿಲಿಕ್ಕಾಗೋದಿಲ್ಲ ಅಂಥದ್ದೊಂದು ಆಗ್ತಾ ಇದೆ. ಈಗ ಇದನ್ನೆಲ್ಲ ಕೃಷಿ ಇದಕ್ಕೆ ಕಾಂಟ್ರಿಬ್ಯೂಟು ಮಾಡಿದೆ. ಆದರೆ ಅದಕ್ಕಿಂತ ಮುಖ್ಯವಾಗಿ ಇದರಿಂದ ತುಂಬ ಬಳಲುವ ವಿಷಯ ಹೌದಾ? ಹೌದು, ಅದರಲ್ಲಿ ಪ್ರಶ್ನೆಯೇ ಇಲ್ಲ. ಮತ್ತು ಈಗ ನೋಡಿ, ಗೋಧಿ ಹೋಗ್ಬಿಡ್ತದೆ ಅಂತ ಹೇಳ್ತಾ ಇದ್ದಾರೆ ವಿಜ್ಞಾನಿಗಳು. ಗೋಧಿ ಬೆಳೆಯಲಿಕ್ಕೆ, ಯಾಕೆಂದರೆ ಗೋಧಿಗೆ ತಂಪು ಬೇಕು, ಚಳಿ ಬೇಕು. ಗೋಧಿ ಬೆಳೆ ಬೆಳಬೇಕಿದ್ರೆ ತಾಪಮಾನ ಜಾಸ್ತಿ ಆದರೆ ಚಳಿಯಲ್ಲಿ ಅದು ಕಡಿಮೆ ಆಗ್ತದೆ ಅಂತ. ಭತ್ತ ಹೋಗ್ತದೆ ಅಂತ ಒಂದು ಇನ್ನೊಂದು, ಯಾಕೆಂದರೆ ನೀರಿನ ಅವೈಲೆಬಿಲಿಟಿ, ನೀರು ಇರುವುದಿಲ್ಲ ಅಂತಲ್ಲ, ಒಂದೊಂದ್ಸಲ ನೆರೆ ಹಾವಳಿನೂ ಬರ್ತದೆ. ಜಾಗತಿಕ ತಾಪ ಇದು ಹವಾಮಾನ ಬದಲಾವಣೆಯಿಂದ ಇದೆಲ್ಲ ಆಗ್ತದೆ. ಆದರೆ ಯಾವಾಗ ಎಷ್ಟು ಸಮಯ ಎಷ್ಟು ನೀರು ಬೇಕೋ ಅದಕ್ಕಿಂತ ಹೆಚ್ಚಿರಬಹುದು, ಬೇಕಾದಾಗ ಸಿಗದೇ ಇರಬಹುದು. ಈ ಥರದ್ದೆಲ್ಲ ಬಹಳ ಆಗೋದ್ರಿಂದ ಭತ್ತವೂ ಹೋಗ್ಬೋದು, ಬೆಳೆಯೋದು ಕಷ್ಟ ಆಗ್ತದೆ. ಹಾಗಾಗಿ ಯಾವುದು ಬೆಳೆ ಬೆಳಬಹುದು? ಸಿರಿಧಾನ್ಯಗಳಂಥವು ಜಾಗತಿಕ ತಾಪಮಾನದ ಸಮಯದಲ್ಲಿ ಕೈ ಹಿಡಿತವೆ ಅಂತ ಅದರ ಬಗ್ಗೆ ಸ್ವಲ್ಪ ಒತ್ತು ಈಗ ಬರ್ತಾ ಇದೆ. ಇದೆಲ್ಲ ಇದೆ. ಅದರ ಜೊತೆಯಲ್ಲಿ ನಾವು ಮಾಡಬೇಕಾದಂಥ ಒಂದು ಕೆಲಸ ಇದೆ, ಅದು ಸಮಗ್ರ ಕೃಷಿ ಅಂತ ನಾವು ಕರಿತೀವಿ. ಅದಕ್ಕೆ ಅಷ್ಟು ಹೇಳಿದ್ರೆ ಏನು ಹೇಳ್ದಂಗೆ ಆಗೋದಿಲ್ಲ. ಅದರಲ್ಲಿ ತುಂಬ ತತ್ವಗಳನ್ನು ನಾವು ಜೋಡಿಸಿಕೊಂಡು ಮಾಡಬೇಕಾಗ್ತದೆ. ಇದು ಪರಿಸರ ಸ್ನೇಹಿಯಾದಂಥ ಕೃಷಿ, ಸುಸ್ಥಿರವಾದಂಥ ಕೃಷಿ ಮತ್ತು ಸಮಗ್ರವಾದಂಥ ಕೃಷಿ, ಇದು 3 ಅಂಕಗಳು ಅದಕ್ಕಿದ್ದಾವೆ. ಮೊದಲು ಸುಸ್ಥಿರ ಅಂತಂದರೆ ಏನು ಅಂತ ಅರ್ಥ ಮಾಡ್ಕೊಳ್ಳೋಣ. ಸುಸ್ಥಿರ ಕೃಷಿ ಅಂತಂತೀವಿ. ಏನು ಸುಸ್ಥಿರ ಅಭಿವೃದ್ಧಿ ಅಂತನ್ನುವ ಇದರ ವ್ಯಾಖ್ಯೆಯಿಂದ ಆ ಸುಸ್ಥಿರವನ್ನು ನಾವು ತಕ್ಕೊಂಡ್ರೆ, ಸುಸ್ಥಿರ ಕೃಷಿ ಅನ್ನೋದಕ್ಕೆ ಸುಸ್ಥಿರ ಅಂತನ್ನೋದು ನಮಗೆ ಯಾವ ಯಾವ ಸಂಪನ್ಮೂಲಗಳು ನಮ್ಮ ಪೂರ್ವಜರಿಂದ ನಮ್ಮ ಕೈಗೆ ಬಂತು, ಯಾವ ಸ್ಥಿತಿಯಲ್ಲಿ ಬಂತು, ಕನಿಷ್ಠ ಆ ಸ್ಥಿತಿಯಲ್ಲಾದರೂ ನಮ್ಮ ಮುಂದಿನ ಪೀಳಿಗೆಗೆ ಕೊಟ್ಟು ಹೋಗುವುದೇ ಸುಸ್ಥಿರ ಅಭಿವೃದ್ಧಿ. ಅಂದರೆ ನಾವು ಈ ಸಂಪನ್ಮೂಲಗಳನ್ನು ಬಳಸಿಕೊಂಡು ನಮ್ಮ ಜೀವನ ನಡೆಸ್ತೀವಲ್ಲ, ನಮ್ಮ ಮುಂದಿನ ಪೀಳಿಗೆಯವರು ಇದನ್ನು ಬಳಸಿಕೊಂಡು ನಮ್ಮಷ್ಟಾದರೂ ಜೀವನ ನಡೆಸುವಾಗ ಇನ್ನೂ ಚೆನ್ನಾಗಿ ಮಾಡೋದಿದ್ದರೆ ನೀವು ಪುಣ್ಯವಂತರು. ಅದಲ್ಲ ಅಂತಂದರೆ ಇಷ್ಟಾದ್ರೂ ಕೊಟ್ಟು ಹೋದರೆ ನಾವು ಪಾಪಿಗಳಲ್ಲ ಅಂತ ಅನ್ನೋದು. ಹಾಗೆ ಮಾಡಬೇಕು ಅಂತಾದರೆ ಏನು ಮಾಡಬೇಕು ಅಂತ ಸ್ವಲ್ಪ ಚರ್ಚೆ ಮಾಡೋಣ ಅಂತ. ಅದೇ ಈಗ ಸುಸ್ಥಿರ ಕೃಷಿ ಅಂತೇಳಿ ಮಾತಾಡುವ ನಾವು ಎಷ್ಟೋ ಸರಿ ಹೇಳ್ತಾ ಇರ್ತೀವಿ. ಈ ಭೂಮಿಯಲ್ಲಿ ಇರ್ತಕ್ಕಂಥ ಸಂಪನ್ಮೂಲಗಳನ್ನು, ನೀರು ಇರ್ಬೋದು, ಗಾಳಿ ಇರ್ಬೋದು, ಬಿಸಿಲು ಇರ್ಬೋದು, ಮಣ್ಣಿರ್ಬೋದು, ಇವುಗಳನ್ನು ಹೇಗೆ ಬಳಸ್ಕೋಬೇಕು, ಅದು ಕೆಳದ ಹಾಗೆ ಬಳಸುವ ಪದ್ಧತಿ ಏನು? ನೀವು ಹೇಳಿದರೆ ಸಾವಯವ ಕೃಷಿ ಕೂಡ ಅದಕ್ಕೆ ತೊಂದರೆಯೇ ಮಾಡುತ್ತೆ ಅಂತ. ಇದನ್ನು ಕೆಡಲಾರದೆ ಸುಸ್ಥಿರವಾಗಿ ಬಳಸುವ ರೀತಿ ಹೇಗೆ? ಅಂದರೆ ತೊಂದರೆಯೇ ಮಾಡುತ್ತದೆ ಅಂತ ಅನ್ನೋದರ ಅರ್ಥ, ಕೃಷಿ ಪೂರ್ತಿಯಾಗಿ ನೈಸರ್ಗಿಕ ಆಗುವುದೇ ಇಲ್ಲ. ಅದು ಕಾಡಲ್ಲಿ ನಾವು ಉಳ್ಕೊಂಡು ಕಾಡಲ್ಲಿ ಏನು ಸಿಗ್ತದೋ ತಿಂದ್ಕೊಂಡು ಬದುಕೋದು ನಿಸರ್ಗ, ನೂರಕ್ಕೆ ನೂರು ಪೂರಕವಾದದ್ದು. ಮನೆ ಕಟ್ಕೊಂಡ್ರೆ ನಿಸರ್ಗ ಸ್ನೇಹಿ ಮನೆ ಅಂತಂತಾರೆ, ನಿಸರ್ಗ ಸ್ನೇಹಿ ಮನೆ ಅಂತ ಇಲ್ಲ. ಸ್ವಲ್ಪ ನಿಸರ್ಗಕ್ಕೆ ನಾವು ತೊಂದರೆ ಮಾಡೋದನ್ನು ಕಡಿಮೆ ಮಾಡಿದ ಮನೆಗಳಿರ್ಬೋದು, ಇಲ್ಲಾಂದರೆ ಗುಹೆಗಳಲ್ಲಿ ಉಳ್ಕೊಳ್ಳೋದೇ ನಿಸರ್ಗ ಸ್ನೇಹಿ ಮನೆ ಅಂತ ನಾನು ಹೇಳ್ತಿರ್ತೀನಿ. ಅಂದರೆ ತುಂಬ ನೀವು ಆ ಥರ ಮಾತಾಡೋದಿದ್ರೆ, ಆದರೆ ಅಷ್ಟೆಲ್ಲ ನಾವು ಹೆದರ್ಕೊಳ್ಬೇಕಾಗಿಲ್ಲ. ನಿಸರ್ಗಕ್ಕೆ ತನ್ನನ್ನು ತಾನು ನವೀಕರಿಸಿಕೊಳ್ಳುವ ಶಕ್ತಿ ಇದೆ. ಆ ನವೀಕರಿಸಿಕೊಳ್ಳುವ ಶಕ್ತಿಯ ಒಳಗಡೆ ನಾವು ಅದನ್ನು ಬಳಸಿದರೆ ಅದು ಏನು ಸಮಸ್ಯೆ, ಆವಾಗ ನಾವು ಸುಸ್ಥಿರವಾದ ಅದನ್ನೇ ಹೇಳ್ತೀನಿ. ಈಗ ಕೃಷಿಗೆ ಏನೇನು ನೈಸರ್ಗಿಕ ಸಂಪನ್ಮೂಲಗಳು ಬೇಕು ಅಂತ ನೋಡೋಣ. ಗಾಳಿ, ಬಿಸಿಲು ಇದು ಇದೆ, ಅದನ್ನು ನಾವು ಸದ್ಯ ಆಚೆಗಿಟ್ಕೊಳ್ಳೋಣ. ಮುಖ್ಯವಾಗಿ ಭೌತಿಕವಾಗಿ ನಮಗೆ ಬೇಕೇ ಬೇಕಾಗಿದ್ದು ಮಣ್ಣು ಬೇಕು, ನೀರು ಬೇಕು, ಗಿಡಮರಗಳು ಬೇಕು, ಪ್ರಾಣಿ ಪಕ್ಷಿಗಳು ಬೇಕು, ಮನುಷ್ಯರು ಬೇಕು, ಹ್ಯೂಮನ್ ಮಾನವ ಸಂಪನ್ಮೂಲ ಅಂತೀವಲ್ಲ, ಈ ಐದು ಸಂಪನ್ಮೂಲಗಳು ಪರಸ್ಪರಾವಲಂಬನೆಯನ್ನು ಹೊಂದಿದ್ದೇವೆ. ಅಂದರೆ ಅರ್ಥ, ಒಂದು ಚೆನ್ನಾಗಾದರೆ ಇನ್ನೊಂದು ಚೆನ್ನಾಗಾಗ್ತದೆ, ಒಂದು ಕೆಟ್ಟರೆ ಇನ್ನೊಂದು ಕೆಡ್ತದೆ. ಪರಸ್ಪರಾವಲಂಬನೆಯ ತತ್ವ ಹೀಗೆ. ಅಂದರೆ ಇದರ ಅರ್ಥ, ಇದೊಂದು ವ್ಯವಸ್ಥೆ, ನಿಸರ್ಗನ ಕ್ರಿಯೇಟ್ ಮಾಡಿದೆ. ಹೌದು, ಆ ವ್ಯವಸ್ಥೆ. ಈಗ ನಮ್ಮ ದೇಹವೇ ಒಂದು ಅದ್ಭುತ ವ್ಯವಸ್ಥೆ, ಹೌದಲ್ಲ? ನಮಗೆ ಮಿದುಳು ಬ್ರೇನ್ ಟ್ಯೂಮರ್ ಆಯಿತು ಅಥವಾ ಶ್ವಾಸಕೋಶ ಕ್ಯಾನ್ಸರ್ ಆಯಿತು, ಕಿಡ್ನಿ ಫೇಲ್ ಆಯಿತು ಅಂತಂದರೆ ಅದು ಒಂದೇ ಅಂಗ ಕೆಡುವುದಲ್ಲ, ಉಳಿದೆಲ್ಲ ಅಂಗಾಂಗಗಳ ಮೇಲೆ ಅದು ದುಷ್ಪರಿಣಾಮವನ್ನು ಬೀರುತ್ತದೆ. ಸಹಜ, ಎಲ್ಲವೂ ಆರೋಗ್ಯವಾಗಿದ್ದರೆ ಎಲ್ಲವೂ ಚೆನ್ನಾಗಿರ್ತದೆ. ಆದ್ದರಿಂದ ಎಲ್ಲದೇ ವ್ಯವಸ್ಥೆಯ ವ್ಯಾಖ್ಯೆಯಾಗೆ, ವ್ಯವಸ್ಥೆ ಅಂತಂದರೆ ಅದರ ಬಿಡಿಭಾಗಗಳ ಮೊತ್ತಕ್ಕಿಂತ ಹೆಚ್ಚು. ಅಂದರೆ ಈಗ ಒಂದು ಹಾರ್ಟ್ ಹಾಕು, ಎರಡು ಶ್ವಾಸಕೋಶಗಳನ್ನು ಹಾಕು, ಎರಡು ಕಿಡ್ನಿ ಹಾಕು ಅಂತ ರಾಶಿ ಮಾಡಿಕೊಂಡ್ರೆ ಮನುಷ್ಯ ಆಗೋದಿಲ್ಲ. ಅವುಗಳ ನಡುವೆ ಒಂದು ಸಂಬಂಧ ಏರ್ಪಡಬೇಕಾಗ್ತದೆ. ಕೃಷಿಯಲ್ಲೂ ಹಾಗೆ ವ್ಯವಸ್ಥೆಯ ರೂಪದಲ್ಲಿ ನಾವು ನೋಡಿದಾಗ ಆ ಸಂಬಂಧಗಳಿವೆ. ಆ ಸಂಬಂಧಗಳಿಲ್ಲದೆ ಹೋದರೆ ಅದಕ್ಕೆ ಫ್ಯಾಕ್ಟ್ರಿ ಫಾರ್ಮಿಂಗ್ ಅಂತಾರೆ. ಫ್ಯಾಕ್ಟ್ರಿ ಫಾರ್ಮಿಂಗ್ ಅಂದರೆ ಹೊರಗಡೆಯಿಂದ ಒಳಸುರಿಗಳನ್ನು ತಗೊಂಬ, ಇನ್ಪುಟ್ಸ್ ಏನೋ ಉತ್ಪಾದನೆ ಮಾಡು, ಅದನ್ನು ಹೊರಗಡೆ ಮಾರಿ, ಇದು ಫ್ಯಾಕ್ಟ್ರಿಯ ಮಾದರಿಯಲ್ಲಿ, ಇಂಡಸ್ಟ್ರಿಯ ಮಾದರಿಯಲ್ಲಿ ನಾವು ಮಾಡುವಂಥ ಕೃಷಿ ಏಕ ಬೆಳೆ ಪದ್ಧತಿ ಅಂತಂದರೆ ಅದು. ಅಲ್ಲಿ ಪರಸ್ಪರಾವಲಂಬನೆ ಇದೆಲ್ಲ ಏನು ಇಲ್ಲ. ಅಲ್ಲಿ ಗೊಬ್ಬರ ಬೇಕು ಅಂದರೆ ಹೊರಗಿಂದ ಬರಬೇಕು, ಬೀಜ ಬೇಕು ಹೊರಗಿಂದ ಬರಬೇಕು, ಏನು ಬೇಕಾದರೂ ಹೊರಗಿಂದ ಬರಬೇಕು. ಏನಾದರೂ ಉತ್ಪಾದನೆ ಆಗೋದು ಮನೆಯವರು ಯಾರೂ ಉಪಯೋಗಿಸೋದಿಲ್ಲ, ಅದನ್ನು ಮಾರ್ಕೊಂಡು ಹಣ ಗಳಿಸ್ಕೊಂಡು. ನಾವು ಮೂಲ ಕೃಷಿಯ ಪದ್ಧತಿಗೆ ಹೋಗೋದಿದ್ದರೆ ಅದು ಯಾವಾಗಲೂ ಸಮಗ್ರ. ಮೂರೇ ಬೆಳೆ ಉದ್ಯಮಗಳಿದ್ದರೂ ಕೃಷಿಯಲ್ಲಿ ಅದು ಸಮಗ್ರ ಕೃಷಿ ಆಗ್ಬೋದು. ಅಂದರೆ ಪರಸ್ಪರ ಅವಲಂಬನೆ ಇದ್ದಾಗ. ಉದಾಹರಣೆ ಹೇಳ್ತೀನಿ, ಈಗ ಒಂದು ಮನೆ ಇದೆ, ಒಂದು ಕುಟುಂಬ ಇದೆ, ಒಂದು ಜೋಳದ ಬೆಳೆ ಇದೆ, ಒಂದು ನಾಲ್ಕಾರು ದನಗಳಿದ್ದಾವೆ. ಈಗ ಅವೆಲ್ಲ ಇಂಡಿಪೆಂಡೆಂಟ್ ಆಗಿ ಸ್ವತಂತ್ರವಾಗಿ ನಿಂತ್ಕೊಳ್ಳೋದಿಲ್ಲ, ತನಗೇನು ಅದಕ್ಕೆ ಸಂಬಂಧ ಇಲ್ಲ ಅಂತ. ಜೋಳದ ಬೆಳೆಯಿಂದ ದನಕ್ಕೆ ದಂಟು ಸಿಗ್ತದೆ ಆಹಾರವಾಗಿ. ಮನುಷ್ಯ ಉಪಯೋಗಿಸ್ಲಿಕ್ಕೆ ಆಗದಂತ ದಂಟು ಏನು ಮಾಡೋದು, ದನಗಳಿಗೆ ಸಿಗ್ತದೆ. ದನಗಳು ಜೋಳಕ್ಕೆ ಏನು ಕೊಡದೆ ದಂಟಷ್ಟೇ ತಗೊಳ್ಳೋದಿಲ್ಲ, ಅವಕ್ಕೆ ಗೊಬ್ಬರ ಕೊಡ್ತದೆ, ಉಳುಮೆ ಮಾಡ್ತದೆ. ಮನೆಯವರು ಜೋಳ ಬೆಳೀಲಿಕ್ಕೆ ಕೆಲಸ ಮಾಡಿದ್ರೆ ಜೋಳ ಮನೆಗೆ ಕಾಳು ಕೊಡ್ತದೆ. ದನದ ಆರೈಕೆ ಮನೆಯವರು ಮಾಡಿದ್ರೆ ಮನೆಗೆ ಹಾಲು ಕೊಡ್ತದೆ. ಕೇವಲ ಆರ್ಥಿಕ ದೃಷ್ಟಿಯನ್ನು ಇಟ್ಕೊಂಡು ನೀವು ಜೋಳದಕ್ಕಿಂತ ಹತ್ತಿ ಸುಮ್ಮನೆ ಹತ್ತಿ ಉದಾಹರಣೆ ಹೊತ್ತು ಯಾವುದು ಕೆಟ್ಟದ್ದು ಯಾವುದು ಒಳ್ಳೆಯದು ಅಂತಲ್ಲ, ಆರ್ಥಿಕವಾಗಿ ಲಾಭ ಕೊಡುವ ದೃಷ್ಟಿಯಿಂದ ನೀವು ಜೋಳ ತೆಗೆದ್ರಿ ಹತ್ತಿ ಹಾಕಿದ್ರಿ ಅಂತ ಇಟ್ಕೊಳ್ಳಿ. ಏನಾಗ್ತದೆ, ಮೇವಿಲ್ಲ, ಮೇವಿಲ್ಲ ಅಂದರೆ ದನ ಸಾಕೋದು ಕಷ್ಟ ಆಯಿತು, ದನ ಇಲ್ಲಾಂದರೆ ಹಾಲಿಲ್ಲ ಆಯಿತು, ಗೊಬ್ಬರ ಇಲ್ಲ ಆಯಿತು. ಇವೆಲ್ಲ ಎಲ್ಲಿಂದ ಬರಬೇಕು, ವ್ಯವಸ್ಥೆ ಹೊರಗಿಂದ ಬರಬೇಕು. ಸೊ ನಿಮಗೆ ಅಲ್ಲಿ ಹತ್ತಿಯಿಂದ ಲಾಭ ಹೆಚ್ಚಾಯಿತು, ಹಣ ಹೆಚ್ಚು ಸಿಕ್ತು ಅಂತಂದು ಕಂಡ್ರೂ ಆ ಹಣವನ್ನು ಎಲ್ಲಿ ವ್ಯಯ ಮಾಡಬೇಕಾಯಿತು, ಮನೆ ಹಾಲಿಗಾಗಿ, ಮನೆಯ ಕಾಳಿಗಾಗಿ, ಗೊಬ್ಬರಕ್ಕಾಗಿ ಆ ಹಣ ಹೋದಾಗ ನಿವ್ವಳ ಲಾಭ ನೀವು ನೋಡಿದಾಗ ನಷ್ಟವೇ ಆಗ್ತಾ ಇರ್ತದೆ ಮತ್ತು ವ್ಯವಸ್ಥೆಯ ಸುಸ್ಥಿರತೆ ಕಡಿಮೆ ಆಗ್ತದೆ. ಹಾಗಾಗಿ ನಾವು ಪ್ರತಿಯೊಂದು ವ್ಯವಸ್ಥೆಯಲ್ಲಿಯೂ ಅದರ ಮೂಲಭೂತವಾದಂಥ ಫೌಂಡೇಶನ್ ಅಲ್ಲಲ್ಲಿಯ ಕೃಷಿ ಪರಿಸರ ಅಂತೀವಿ. ಕೃಷಿ ಪರಿಸರ ಬಹಳ ಮುಖ್ಯವಾದಂಥ ತಿಳುವಳಿಕೆ. ಮಣ್ಣಿದೆ, ಆಯಾ ಊರಲ್ಲಿ ಎಂತಹ ಮಣ್ಣಿದೆ, ಎಷ್ಟು ಆಳದ ಮಣ್ಣಿದೆ, ಅದರ ಭೌತಿಕ, ಅದರ ರಾಸಾಯನಿಕ, ಗುಣಮಟ್ಟಗಳೇನು, ನೀರು ಮಳೆ ಎಷ್ಟು ಬರ್ತದೆ, ಆ ಮಳೆಯನ್ನು ಹಿಡ್ಕೊಳ್ಳುವ ಶಕ್ತಿ ಎಷ್ಟಿದೆ ನೀರಿಗೆ, ಮಣ್ಣಿಗೆ, ಅಲ್ಲಿರುವ ಆಹಾರ ಪದ್ಧತಿ ಏನು, ಅಲ್ಲಿರುವ ಜೀವಿಗಳು ಯಾವುವು, ಇದನ್ನೆಲ್ಲ ಅವಲಂಬಿಸಿ ನಾವು ಕೃಷಿ ಪರಿಸರ ಅಂತ ಹೇಳ್ತೀವಿ. ಅಲ್ಲಿಯ ಸಂಸ್ಕೃತಿ ಏನು, ಅಲ್ಲಿಯ ಹಬ್ಬ ಹರಿ ಎಲ್ಲವೂ ಒಟ್ಟೊಟ್ಟಿಗಿದ್ದಾವೆ. ಈ ಕೃಷಿ ಪರಿಸರದಲ್ಲಿ ಬೆಳೀತಾ ಇದ್ದಂಥ ಬೆಳೆಗಳನ್ನು ಬಿಟ್ಟು ಹೊಸ ಬೆಳೆಗಳ ಕಮರ್ಷಿಯಲ್ ಹೋದರೆ ಹಣ ಬರಬಾರ್ದು ರೈತರಿಗೆ ಅಂತಲ್ಲ, ಬರೀ ಅದನ್ನೇ ಬೆಳೆದ್ರೆ ಇದೆಲ್ಲ ಹೋಯಿತು ಅಂತಂದರೆ ಸುಸ್ಥಿರತೆಗೆ ತೊಂದರೆ ಆಗ್ತದೆ. ಹಾಗಾಗಿ ಮೊದಲನೆಯದಾಗಿ ನೀರು, ಮಳೆಯ ನೀರನ್ನು ಹಿಡ್ಕೊಳ್ಳಿಕ್ಕೆ ಕೆಲಸ ಆಗಬೇಕು. ಎಷ್ಟೇ ಮಳೆ ಬರಲಿ, ಈಗ ನಮ್ಮೂರಲ್ಲಿ ಕಡಿಮೆ ಮಳೆ ಬರುತ್ತದೆ ಅಂತ ರೈತರಿಗೆ ಕೆಲವರಿಗೆ ಕೊರಗಿದೆ. ಕಡಿಮೆ ಕೊರಗಿದರೆ ನೀರು ಹೆಚ್ಚಾಗ್ತದ? ಇಲ್ಲ. ನನಗೆ ಸಮಸ್ಯೆ ಇತ್ತಂದ್ರೆ ಸಾಲ್ವ್ ಮಾಡು, ಇಲ್ಲಾಂದ್ರೆ ಅನುಭವಿಸು. ಹೌದು, ಈಗ ಮಳೆ ಕಡಿಮೆ ಇತ್ತು ಅಂತಂದ್ರೆ ಅದನ್ನು ಹಿಡ್ಕೊಳ್ಳಿಕ್ಕೆ ವ್ಯವಸ್ಥೆ ಆಗಬೇಕು. ನನ್ನ ಸಂಬಳ ಕಡಿಮೆ ಅಂತಂದರೆ ಆ ಸಂಬಳದಲ್ಲಿ ನಾನು ಹೆಂಗೆ ಜೀವನ ಮಾಡಬೇಕು ಅಂತ ನಾನು ಪ್ಲ್ಯಾನ್ ಮಾಡ್ಕೊಳ್ಬೇಕು. ಹೆಂಗೆ ಯಾವ್ಯಾವುದನ್ನು ತಗೊಳ್ಬೇಕು, ಯಾವ ಬೆಲೆದಾಗುವುದಿಲ್ಲ, ಎಷ್ಟು ಕಡಿಮೆ ಇವೆಲ್ಲ ಮಾಡ್ತೀವಲ್ಲ. ಹಾಗೆ ಎಂಥ ಬೆಳೆ ಈ ಕಡಿಮೆ ನೀರಲ್ಲಿ ಬರ್ತದೆ, ಎಂಥ ನೀರನ್ನು ಹೇಗೆ ನಾವು ಉಳಿಸ್ಕೊಳ್ಬೇಕು ಅಂತೆಲ್ಲ ವಿಚಾರ ಮಾಡಬೇಕಲ್ವಾ. ಭಾರತದಂಥ ದೇಶದಲ್ಲಿ ಸರಾಸರಿ ಪ್ರತಿ ಎಕರೆಗೆ 40 ಲಕ್ಷ ಲೀಟರ್ ನೀರು ಬೀಳುವಲ್ಲಿ ಸರಾಸರಿ 1,000 ಮಿಲಿಮೀಟರ್ಗಿಂತ ಜಾಸ್ತಿ ಇದೆ ಅಂದರೆ 40 ಲಕ್ಷಕ್ಕಿಂತ ಜಾಸ್ತಿ. ಅಥವಾ ನಮ್ಮ ಬಯಲುಸೀಮೆ, ಕರ್ನಾಟಕದ ಬಯಲುಸೀಮೆ ತಗೊಂಡ್ರೆ 24-25 ಲಕ್ಷ ಲೀಟರ್ ನೀರು ಪ್ರತಿ ಎಕರೆಯಲ್ಲಿ ನಾವು ಏನು ಬರಗಾಲ ಪೀಡಿತವಾದಂಥ ಬಯಲುಸೀಮೆ ಅಂತ ಅನ್ನುವಲ್ಲೂ ಬೀಳ್ತದೆ, ಬರಗಾಲದಲ್ಲೂ 15 ಲಕ್ಷನಾದ್ರು ಬೀಳ್ತದೆ. ಅದನ್ನು ನಾವು ಹಿಡ್ಕೊಳ್ಳೋದೇ ಹೋದರೆ, ನಾನು ಸುಮ್ಮನೆ ಹೇಳೋದಿದೆ, ನಮಗೆ ಮಹದಾಯಿ ಹರಿದು ಹೋಗ್ಬಿಟ್ರೆ ಸಿಟ್ಟು ಬರ್ತದೆ, ನಮ್ಮ ಹೊಲದ ನೀರು ಹರಿದು ಹೋದ್ರೆ ಸಿಟ್ಟು ಬರೋದಿಲ್ಲ. ಮಣ್ಣು ನೀರನ್ನು ಹಿಡ್ಕೊಳ್ಳಿಕ್ಕೆ ಕೆಲಸ ಬಹಳ ಸರಳವಾದ. ಮತ್ತು ಮನ್ಸಲ ನೀವು ನೀರು ಹಿಡಿದ್ರಿ ಅಂತಂದ್ರೆ ಮಣ್ಣು ಉಳ್ಕೊಳ್ತದೆ, ಮಣ್ಣು ಬಹಳ ದೊಡ್ಡ ಸಂಪತ್. ಯಾರೋ ಬಹಳ ಚೆನ್ನಾಗಿ ಹೇಳಿದರೆ ಸಾಯಿಲ್ ನಾಟ್ ಆಯಿಲ್ ಅಂದರೆ ವಂದನಾ ಶಿವ ಇರಬೇಕು, ಒಂದು ಪುಸ್ತಕನೇ ಬರೆದಿದ್ದಾರೆ ಅವರು. ಅಂದರೆ ನಮಗೆ ಎಲ್ಲ ಚಿಂತೆ ಆಗಿಬಿಟ್ಟಿದೆ, ನಮ್ಮ ಪೆಟ್ರೋಲ್ ಗಾಡಿಗಳಿಗೆಲ್ಲ ಪೆಟ್ರೋಲ್ ಹೋಗ್ಬಿಡ್ತದೆ, ಗಾಡಿಗಳೆಲ್ಲ ನಿಂತು ಹೋಗ್ಬಿಡ್ತವೆ, ರೈಲು ಟ್ರೈನು ಏನು ಫ್ಲೈಟು ಯಾವುದು ಹೋಗೋದಿಲ್ಲ ಅಂತ ಚಿಂತೆ ಮಾಡಬೇಡ್ರಿ. ನಾವೆಲ್ಲ ಅದಿಲ್ಲದೆ ಬದುಕಿದ್ದೀವಿ, ಬಟ್ ಮಣ್ಣಿಲ್ಲದೆ ಮಾತ್ರ ನಾವು ಬದುಕಿಲ್ಲ ಎಂದು. ಸೊ ಮಣ್ಣಿನ ಕಡೆ ಲಕ್ಷ್ಯ, ಮಣ್ಣು ಕಳೆದು ಹೋಗ್ತಾ ಇದೆ, ಅದನ್ನು ಮಣ್ಣಿನ ರಕ್ಷಣೆ ಮಾಡಿಕೊಳ್ಬೇಕು ಅಂತೇಳಿ. ಸೊ ಅದು ಎರಡೂ ನೀರು ಹಿಡಿಯುವ ಕೆಲಸದಿಂದ ಮಣ್ಣು ನೀರು ಎರಡನ್ನು ರಕ್ಷಣೆ ಮಾಡಿಕೊಂಡಾಗ ಅರ್ಧಕ್ಕರ್ಧ ಸಮಸ್ಯೆ ಪರಿಹಾರ ಆಗ್ತದೆ. ನಾನು ಯಾವಾಗಲೂ ಹೇಳೋದು ಒಂದು ಮಾತು, ಗಟ್ಟಿಯಾಗಿ ಹೇಳುವ ಮಾತು, ಮಳೆ ನೀರನ್ನು ಹಿಡಿಯೋದಕ್ಕಿಂತ ದೊಡ್ಡ ನೀರಾವರಿ ಯೋಜನೆ ಇನ್ನೊಂದಿಲ್ಲ. ಇನ್ಫ್ಯಾಕ್ಟ್ ನೀರಾವರಿ ಯೋಜನೆಗಳಿಂದ ನಮಗೆ ಬಹಳ ಆಳವಾಗಿ ನೋಡಿದ್ರೆ ಲಾಭ ನಷ್ಟಗಳನ್ನು ತೂಗಿ ನೋಡಿದ್ರೆ ಲಾಭಕ್ಕಿಂತ ನಷ್ಟ ಹೆಚ್ಚಾಗಿದೆ. ಹೌದು ಹೌದು. ಮತ್ತು ಇಡೀ ದೇಶಕ್ಕೆ ಎಲ್ಲ ಕಡೆಗೆ ನೀರಾವರಿ ಕೊಡುವ ಸಾಧ್ಯತೆಯೂ ಇಲ್ಲ. ಹಾಗಾಗಿ ಎಲ್ಲ ರೈತರ ಎಲ್ಲ ಪ್ರದೇಶಗಳ ಎಲ್ಲ ಕೃಷಿ ಪರಿಸರದ ಲಕ್ಷ್ಯದಲ್ಲಿಟ್ಟುಕೊಂಡ್ರೆ ನಮಗೆ ಮಳೆ ನೀರು ಹಿಡಿಯುವುದು ಬಹಳ ದೊಡ್ಡ ಕೆಲಸ. 1,000 ಮಿಲಿಮೀಟರ್ ಮಳೆ ಬೀಳುವರೆ. ಸೊ ಇದು ಎರಡು ಕೆಲಸ ಮಾಡಿಕೊಂಡ್ರೆ ಅರ್ಧ ಕೆಲಸ ಆಯಿತು. ಆಮೇಲೆ ಕೃಷಿಯಲ್ಲಿ ಹಲವಾರು ಕೊಂಡಿಗಳು ಕಳೆದು ಹೋಗಿದ್ದಾವೆ. ಅದನ್ನು ಈಗ ದನ ಬೇಕು. ಕೆಲವರು ಹೇಳ್ತಾರೆ, ಇಲ್ಲರಿ ದನ ಕಷ್ಟ, ಈಗ ನಾವು ದನ ಬಿಟ್ಬಿಟ್ಟಿದ್ದೀವಿ, ಕೃಷಿ ಮಾಡ್ತಾ ಇದ್ದೀವಿ ಅಂತ. ದನ ಇಲ್ಲದ ಕೃಷಿ ಅಂತಂದರೆ ನಾ ತಮ್ಮ ರೈತರ ಹತ್ರ ಮಾತಾಡುವಾಗ ಹೇಳೋದಿದೆ, ಆರಾಮಿದ್ದೀನಿ, ಕಿಡ್ನಿ ಒಂದು ಫೇಲ್ ಆಗಿದೆ ಅಷ್ಟೇ ಹೇಳೋದ ಲೆಕ್ಕ. ಅದು ಕೊಂಡಿ ಒಂದಿಲ್ಲ ನಿಮ್ಗೆ, ಬ್ರೈನ್ ಎರಡು ಬ್ರೈನ್ ಕಿಡ್ನಿ ಬದಲಿಗೆ ಎರಡು ಬ್ರೈನ್ ಕೊಟ್ಟರೆ ಬದುಕಲಿಕ್ಕೆ ಆಗ್ತದ ನಮಗೆ? ಇಲ್ಲ, ಕಿಡ್ನಿ ಬೇಕು, ಬ್ರೈನು ಬೇಕು, ಏನು ಬೇಕು. ಸೊ ದನ ಇಸ್ ಎ ಕ್ರಿಟಿಕಲ್ ಪಾರ್ಟ್ ಆಫ್ ಅಗ್ರಿಕಲ್ಚರ್. ಸುಸ್ಥಿರವಾಗಿ ನಡೆಯಬೇಕಂದ್ರೆ ದನದ ಸಗಣಿ ಬೇಕು. ಇದಕ್ಕೆ ಎನರ್ಜಿ ರೀಸೈಕ್ಲಿಂಗ್ ಅಂತೀವಲ್ಲ, ಕೃಷಿಯ ತ್ಯಾಜ್ಯಗಳನ್ನೆಲ್ಲ ಬಳಸ್ಕೊಂಡು ನಮಗೆ ಮತ್ತೆ ಸಗಣಿಯ ರೂಪದಲ್ಲಿ, ಹಾಲಿನ ರೂಪದಲ್ಲಿ ನಮಗೆ ಕೊಡುವಂಥ ಪ್ರಾಣಿಗಳು ಬೇಕು. ಅದು ನೈಸರ್ಗಿಕ ತತ್ವ. ಮತ್ತು ನೀವು ಕೆಮಿಕಲ್ ಫರ್ಟಿಲೈಸರ್ಸ್ ಉಪಯೋಗಿಸ್ಕೊಂಡು ಎಷ್ಟು ದಿವಸ ಕೆಲಸ ಮಾಡ್ತೀರಿ? ಅದಕ್ಕೂ ನಿಂತು ಹೋಗ್ಬಿಡ್ತದೆ. ಪೆಟ್ರೋಲ್ ಅಂತ ಹಂಗೇ, ಪೆಟ್ರೋಲಿನ ಉಪ ಉತ್ಪನ್ನ ಕೆಮಿಕಲ್ ಫರ್ಟಿಲೈಸರ್ ಆಗಿದ್ದರಿಂದ ಹೆಚ್ಚಿನವು, ರಾಕ್ ಫಾಸ್ಫೇಟ್ ಅಂತ ಅಂದ್ಬಿಡ್ರಿ, ಅವು ಮೈನಿಂಗ್ ಮಾಡಿದ್ಮೇಲೆ ಕಡಿಮೆ ಆಗ್ತದೆ. ಹಾಗಾಗಿ ಸತತವಾಗಿ ಸುಸ್ಥಿರವಾಗಿ ಸಿಕ್ಕುವಂತಹ ಗೊಬ್ಬರ ಅಂತಂದರೆ ಸಾವಯವ ಗೊಬ್ಬರವೇ. ಅದನ್ನು ಮಾಡ್ಕೊಳ್ಬೇಕು ಅಂತಂದರೆ ದನ ಬೇಕೇ. ಮತ್ತು ಬರೀ ದನ ಇದ್ದರೆ ಗೊಬ್ಬರ ಸಾಕಾಗೋದಿಲ್ಲ. ನಮ್ಮ ಬಯಲುಸೀಮೆಯಲ್ಲಿ 50-60 ಎಕರೆ ಇರುವಲ್ಲಿ, 10-20 ಎಕರೆ ಇರುವ ಜಾಗದಲ್ಲಿಯೂ ನಿಮಗೆ ಗೊಬ್ಬರ ಸಾಕಷ್ಟು ಹಾಕಬೇಕು ಅಂತಂದರೆ ಬರೀ ಸಗಣಿ ಹಾಕಿ ಗೊಬ್ಬರ ಕೊಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಸಾವಯವ ವಸ್ತುಗಳು ಬೇಕು. ಸಾವಯವ ವಸ್ತು ಅಂತಂದರೆ ಅದಕ್ಕೆ ಗೊಬ್ಬರದ ಗಿಡಗಳ ತಪ್ಪಲು ಕಸ ಇಂಥವನ್ನೆಲ್ಲ ಸಗಣಿಯ ಜೊತೆಗೆ ಸೇರಿ ಗೊಬ್ಬರ ಮಾಡ್ತಿದ್ರಲ್ಲ, ಯಾವುದೇ ಕೃಷಿ ತ್ಯಾಜ್ಯ, ಕೃಷಿ ತ್ಯಾಜ್ಯ ಸಾಕಾಗುವುದಿಲ್ಲ ಅದು. ಅದಕ್ಕಾಗಿ ಮರಗಳನ್ನು ಇಟ್ಕೊಳ್ಬೇಕು, ಗಿಡಗಳು ಬೇಕು ಗೊಬ್ಬರ ಮಾಡ್ಕೊಳ್ಳಿಕ್ಕೆ. ಏನು ಬಯೋಮಾಸ್ ಅಂತಂತೀವಿ, ಜೀವದ್ರವ್ಯ, ಆ ಜೀವದ್ರವ್ಯದ ಉತ್ಪಾದನೆಗಾಗಿ ಸುತ್ತಲೂ ಗಿಡಗಳನ್ನು ಇಟ್ಕೊಳ್ಬೇಕು. ಗೊಬ್ಬರಕ್ಕೆ ಬೇಕಾದಂಥ ಸೊಪ್ಪನ್ನು ಕೊಡುವಂಥ, ಸೊಪ್ಪಲನ್ನು ಕೊಡುವಂಥ ಗಿಡಗಳನ್ನು ನೆಟ್ಕೊಳ್ಬೇಕು. ಅದು ಹೊಂಗೆ ಇರಬಹುದು, ಅದು ಬೇವಿರಬಹುದು, ಅದು ಗೊಬ್ಬರ ಗಿಡ ಇರಬಹುದು, ಅದು ಕ್ಯಾಸಿಯಾ ಸಯಮಿ ಕಸೋಡ ಅಥವಾ ಸೀಮೆ ತಂಗಡಿ ಆ ಗಿಡ ಇರಬಹುದು. ತವರಿದ ಹಾಗೆ ಮತ್ತೆ ಚಿಗುರುವ, ಮತ್ತೆ ಅದ್ರ ಕೊಳೆಸಿದರೆ ಬೇಗ ಕೊಳತು ಹೋಗುವಂಥ ತೊಪ್ಪಲಿರುವಂಥ ಗಿಡಗಳನ್ನು ನೆಟ್ಕೊಳ್ಬೇಕು. ಅದ್ರ ಜೊತೆಗೆ ದನಗಳಿಗೆ ಮೇವು ಬೇಕು. ದನಗಳಿಗೆ ಬರೀ ಹಿಂಡಿ ಹಾಕಿ ಸಾಕ್ತೇನೆ ಅಂತಂದರೆ ಎಂದೆಂದೂ ಅದು ಲಾಭದಾಯಕ ಆಗೋದಿಲ್ಲ. ನಮ್ಮ ವ್ಯವಸ್ಥೆಯಲ್ಲಿ, ಕೃಷಿ ವ್ಯವಸ್ಥೆಯಲ್ಲಿ ಇದಕ್ಕೆಲ್ಲ ಉತ್ಪನ್ನಗಳು ಬೇಕು. ದನಗಳಿಗೆ ಮೇವು ಬೇಕು, ಮೇವು ಹಾಕ್ಕೋಬೇಕು, ಗಿಡಗಳ ಮೇವನ್ನು ಹಾಕಬೇಕು. ಇದೆಲ್ಲ ಇದೆ, ಹಸಿರು ಸೊಪ್ಪು ಇರಬೇಕು, ಒಣ ಸೊಪ್ಪು ಇರಬೇಕು, ಹೊಟ್ಟೆ ಇರಬೇಕು, ಹಿಂಡಿ ಇರಬೇಕು, ಇದನ್ನೆಲ್ಲ ಹೇಳ್ತೀವಿ. ಬಟ್ ಇದರಲ್ಲಿ ಇನ್ನೊಂದು ಏನಂದರೆ, ಈಗ ಜೈವಿಕ ಗೊಬ್ಬರಗಳು ಬಂದಿವೆ, ಜೈವಿಕ ಕೀಟನಾಶಕಗಳು ಬಂದಿವೆ, ಮತ್ತು ಜೈವಿಕವಾಗಿ ನಾವು ರೋಗವನ್ನೆಲ್ಲನೂ ನಿಯಂತ್ರಣ ಮಾಡ್ಬೋದು, ಪ್ರಚೋದಕಗಳು ಬಂದಿವೆ, ಇವುಗಳನ್ನು ಕೂಡ ಬಳಸ್ಕೊಳ್ಳೋದು ಒಳ್ಳೆಯದು ಹೇಗೆ? ಒಂದು ಮಾತು ಹೇಳ್ತೀನಿ, ಅವನ್ನು ಬಳಸ್ಕೊಳ್ಬೇಕು, ಅವನ್ನು ಹೆಪ್ಪಿನ ಹಾಗೆ ಬಳಸ್ಕೊಳ್ಬೇಕು ಅಂತ ನಾನು ಹೇಳ್ತೀನಿ. ಯಾಕೆಂದರೆ ಅದನ್ನೇ ರೈತನ ಸ್ವಾವಲಂಬನೆ ಅನ್ನೋದು ಒಂದು ತತ್ವ. ರೈತನ ಮಣ್ಣಿನಲ್ಲಿ ಇವೆಲ್ಲ ಇದ್ದವು. ಇನ್ನು ಲ್ಯಾಬೊರೇಟ್ರಿಗೆ ಬೇರೆ ಕಡೆಯಿಂದ ಮೇಲಿನ ಗ್ರಹಗಳು ಬರಲಿಲ್ಲ, ಅದು ನಮ್ಮ ರೈತನ ಮಣ್ಣಿನಲ್ಲಿ ಯಾವ್ಯಾವ ಜೀವಿಗಳಿರ್ತವೆ, ಅವು ನಮ್ಮ ರೈತ ಬೆಳೆಗಳಿಗೆ ಹೇಗೆ ಹೇಗೆ ಅನುಕೂಲ ಆಗ್ತವೆ ಅಂತ ವಿಜ್ಞಾನಿಗಳು ಕಂಡುಹಿಡಿದಿದ್ದಾರೆ. ಅಂಥವನ್ನೇ ಕಲ್ಚರ್ ಮಾಡಿ ಲ್ಯಾಬೊರೇಟ್ರಿಗಳಲ್ಲಿ ಬೆಳೆಸಿದ್ದಾರೆ. ಈಗ ನಾವು ನಮ್ಮ ಮಣ್ಣನ್ನು ಕೆಡಿಸ್ಕೊಂಡಿರೋದ್ರಿಂದ ಬಹಳ ರಾಸಾಯನಿಕಗಳನ್ನು ಬಳಸಿ ಮಣ್ಣಿನಲ್ಲಿ ನೀರಿನ ಪಸೆ ಎಲ್ಲ ಕಡಿಮೆ ಮಾಡಿಕೊಂಡು ಎಲ್ಲ ಮಾಡಿಕೊಂಡಿರೋದ್ರಿಂದ ಈ ಜೀವಾಣುಗಳು ಹೋಗಿರ್ತವೆ ಬಹಳ ಮಣ್ಣಿನಲ್ಲಿ. ಅದನ್ನು ತಿರುಗಿ ಸ್ಥಾಪನೆ ಮಾಡಿಕೊಳ್ಬೇಕು ಅಂದರೆ ಎರಡು ಕೆಲಸ ಆಗಬೇಕು. ಒಂದು, ಆ ಜೀವಾಣುಗಳನ್ನು ಬಳಸ್ಕೊಳ್ಳೋದು. ಎರಡನೇದು, ಜೀವಾಣುಗಳಿಗೆ ಬರೀ ಧೂಳಿನ ಮಣ್ಣಲ್ಲಾದರೆ ಅವು ಬದುಕೋದಿಲ್ಲ, ಅದಕ್ಕೆ ಸಾವಯವ ವಸ್ತು ಬೇಕೇ. ಸಾವಯವ ವಸ್ತು ಇಲ್ಲದ ಮಣ್ಣಲ್ಲಿ, ಆರ್ಗ್ಯಾನಿಕ್ ಕಾರ್ಬನ್ ಅಂತೀವಲ್ಲ, ಅದು ಇಲ್ಲದ ಮಣ್ಣಲ್ಲಿ ಅದೇನು ಭಾಳ ದಿವಸ ಅದು ಬೆಳೆಯಲಾರದು. ಹಾಗಾಗಿ ಅಲ್ಲಿ ಸಾವಯವ ವಸ್ತು ಬೆಳೆಸ, ಅದಕ್ಕೆ ಬೇಕಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಂಡು ಅದನ್ನು ಸೇರಿಸ್ಕೋಬೇಕು. ಮತ್ತು ಪ್ರತಿ ವರ್ಷ ಪ್ರತಿ ಸಲ ಅದನ್ನು ತಂದು ಹಾಕಬೇಕು ಅಂತಿಲ್ಲ. ನೀವು ಸತತವಾಗಿ ನಿಮ್ಮ ಸಾವಯವ ಇತ್ತು ಅಂತಂದರೆ ನೀವು ಒಂದು ಸಲ ಅಲ್ಲಿ ಹೆಪ್ಪು ಹಾಕಿದಾಗೆ ಹಾಕ್ಕೊಂಡ್ರೆ ಅದು ಬೆಳೀತಾ ಇರುತ್ತೆ, ಕಡಿಮೆ ಆಯಿತು ಅಂದಾಗ ಮತ್ತೆ ಅದನ್ನು ಉಪಯೋಗಿಸ್ಕೊಳ್ಬೋದು. ಈ ಎಲ್ಲ ಮಾತುಗಳು ತೂಕುದ್ದೆ ಇವತ್ತಿನ ನಮ್ಮ ಗ್ರಾಮೀಣ ಪ್ರದೇಶದ ಅದು ರೈತರ ಬದುಕನ್ನು ನೋಡಿಕೊಂಡಾಗ ಆರ್ಥಿಕ ಪರಿಸ್ಥಿತಿ, ಸಾಮಾಜಿಕ ಪರಿಸ್ಥಿತಿ, ಅವರ ಜ್ಞಾನದ ಸ್ಥಿತಿ, ಇದು ಎಲ್ಲನೂ ನೋಡಿಕೊಂಡ್ರೆ ಕೇಳ್ತಾರೆ ಅಳವಡಿಸ್ಕೊಳ್ಳೋಕ್ಕೆ ಸಾಧ್ಯನಾ ಅನ್ನೋಂಥ ಪ್ರಶ್ನೆ ಕೂಡ ಬರುತ್ತೆ. ಏನು ಹೇಳ್ತೀರಿ ಈ ಸಂದರ್ಭದಲ್ಲಿ? ನಾನು ಪದೇ ಪದೇ ಘಂಟಾಘೋಷವಾಗಿ 40 ವರ್ಷದಿಂದ ನಾನು ಕೆಲಸ ಮಾಡ್ತಾ ಇದ್ದೇನೆ, more than 40 years. ನಾವು ಧಾರವಾಡದಲ್ಲಿ ಕೂತ್ಕೊಳ್ತೇನೆ, ಹುಬ್ಬಳ್ಳಿಯಲ್ಲಿ ಕೂತ್ಕೊಳ್ತೇನೆ, ಬೆಂಗಳೂರಿಗೆ ಕೂತ್ಕೊಳ್ತೇನೆ. ಬೆಳಗ್ಗೆ 9 ಗಂಟೆಯಿಂದ 5 ಗಂಟೆವರೆಗೆ ಹಳ್ಳಿಗೆ ಹೋಗಿ ನೋಡ್ರಪ್ಪ ಹಿಂಗೆ ಹಿಂಗೆ ಮಾಡಬೇಕು ನೀವೆಲ್ಲ ಅಂತ ಹೇಳಿದ್ರೆ ನಿಮ್ಮನ್ನು ಮಾತನ್ನು ಯಾರೂ ಕೇಳಲ್ಲ, ಸಾಧ್ಯವೇ ಇಲ್ಲ. ಇವತ್ತು ನಾವು ದೇಶ ಕಟ್ಟಬೇಕು ಅಂತಂದರೆ, ಹಳ್ಳಿಗಳನ್ನು ಕಟ್ಟಬೇಕು ಅಂತಂದರೆ ಹಳ್ಳಿಯಲ್ಲಿ ಕೂತ್ಕೊಳ್ಳುವ ಕಾರ್ಯಕರ್ತರು ಬೇಕು ಅಂಥದ್ದೊಂದು ಪಡೆ ಸಿದ್ಧಾಗಲೇಬೇಕು, ಮತ್ತು ಜನರನ್ನು ಒಳಗೊಂಡಂಥ ಕಾರ್ಯಕ್ರಮ ಆಗಬೇಕು. ಸುಮ್ಮನೆ ಅಡ್ವೈಸ್ ಕೊಡುವ ಕಾರ್ಯಕ್ರಮ ಎಲ್ಲಿಗೂ ಹೋಗೋದಿಲ್ಲ, ಮತ್ತು ಸಾಧ್ಯತೆ ಇರಬೇಕು. ಹೌದು, ಸಾಧ್ಯತೆ ಇರ, ಅದು ಸಾಧ್ಯತೆ ಯಾವಾಗ ಆಗ್ತದೆ ಅಂತಂದರೆ ಜನರನ್ನು ಒಳಗೊಂಡು ನಾವು ವಿಚಾರ ಮಾಡಲಿಕ್ಕೆ ಶುರು ಮಾಡಿದಾಗ ಅವ್ರಿಗೆ ಅದು ಪ್ರಾಕ್ಟಿಕಲಿ ತುಂಬ ಜಾಣರಿದ್ದಾರೆ. ಜನರು ಹಳ್ಳಿಯವರಿಗೆ ಗೊತ್ತಿಲ್ಲ ಅಂತೆಲ್ಲ, ನೀವು ಅವರು ಹಳ್ಳಿಯಲ್ಲಿ ಶತಮಾನಗಳಿಂದ ಕೃಷಿ ಮಾಡ್ಕೊಂಡು ಬಂದು ಅಲ್ಲಿ ಬದುಕಿದವರು ಅವರು. ಹಾಗಾಗಿ ಹಳ್ಳಿ ಬಿಟ್ಟು ಎಲ್ಲೋ ಬಂದ್ಕೊಂಡು ಓದ್ಕೊಂಡು ನಾನು ಇಷ್ಟೆಲ್ಲ ತಿಳ್ಕೊಂಡಿದ್ದೀನಿ ನೀವು ತಿಳ್ಕೊಳ್ರಿ ಅಂತ ಹೇಳಿದರೆ ಅವರಿಗೆ ಗೊತ್ತಿದೆ ಅಲ್ಲಿ ಯಾವುದು ನಡೀತದೆ ಯಾವುದು ನಡೆಯೋದಿಲ್ಲ ಅಂತ. ಅವರಿಗೆ ಮಾಡಬೇಕಾಗಿರೋದು ಫೆಸಿಲಿಟೇಷನ್ ಅಂತಂದರೆ ನಾವು ಅವರಿಗೆ ಹೇಳಬೇಕು ಇಂತಿಂಥದ್ದು ಅವೈಲೇಬಲ್ ಇದೆ, ಲಭ್ಯ ಇದೆ, ಇದನ್ನು ಪ್ರಯತ್ನ ಪಡಿ, ಇದನ್ನು ಪ್ರಯತ್ನ ಪಡಿ. ಉದಾಹರಣೆ ಹೇಳ್ತೀನಿ, ಗಿಡ ನೆಡಿ ಅಂತಂದರೆ ಯಾರು ಗಿಡ ನೆಡ್ತಾರೆ? ಹೊಲದಾಗ ಇರೋ ಹೊಲದಲ್ಲಿ ಇರೋ ಗಿಡ ಕಡಿತಾರೆ. ನಾವು 20 ಲಕ್ಷ ಗಿಡ ನೆಡ್ಲಿಕ್ಕೆ ಸಾಯ್ತಾಯಿತು ನಮಗೆ. ಯಾಕೆ ಅಂತಂದರೆ ಅಗೆ ಹಬ್ಬ ಆಯಿತು, ಅಗಿ ಹಬ್ಬ ಓನ್ಲಿ ಪಬ್ಲಿಕ್ ಮುಖ. ಅದಕ್ಕೆ ಪ್ರತಿಯೊಬ್ಬ ರೈತರು ತಮ್ಮ ತಮ್ಮ ಹೊಲದಲ್ಲಿ ಒಂದೊಂದು ಎಕರೆಯಲ್ಲಿ ಒಂದೊಂದು ಎಕರೆಯಲ್ಲಿ 300-500 ಗಿಡ ನೆಟ್ಕೊಂಡ್ರು. ಹೇಗೆ ಸಾಧ್ಯ ಆಯಿತು? ಒಂದೂ ಗಿಡವನ್ನು ಜೀವಮಾನದಲ್ಲಿ ನೆಟ್ಕೊಳ್ಳದೆ ಹೋದು. ಜನ ಸಂಘಟನೆ ಮಾಡಿದ್ವಿ, ಜನರನ್ನು ಸೇರಿಸಿ ಅದರ ಬಗ್ಗೆ ಚರ್ಚೆ ಮಾಡಿಸಿದ್ವಿ. ಯಾರು ಬೆಳೆದಿದ್ದಾರೋ ನೆಟ್ಟಿದ್ದಾರೋ ಅವರಿಗೆ ತೋರಿಸ್ಕೊಂಡು ಬಂದ್ವಿ, ನೋಡ್ರಿ ಇದೆಲ್ಲ ಸಾಧ್ಯತೆ ಇದೆ ಅಂತ. ಅಲ್ಲಿಗೂ ಮೊದಲು ನಿಮಗೆ ಯಾವ ಗಿಡ ನೆಡ್ತೀರಿ ಅಂತ ಕೇಳಿದ್ರೆ, ಸರ್ ನೀಲಗಿರಿ ಕೊಡ್ರಿ, ತೇಗ ಕೊಡ್ರಿ ಅಂತಿದೆ. ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತದೆ ಅದೇ. ಆವಾಗ ನಾವೇನು ಮಾಡಿದ್ವಿ, ಆಯಿತು ನೀಲಗಿರಿ ತೇಗ ನೆಡೋಣ, ಅದ್ರ ಜೊತೆಗೆ ಇವು ಒಂದು ಸ್ವಲ್ಪ ಟ್ರೈ ಮಾಡಿರಿ, ಮೇವಿಗೆ ಇದನ್ನ ಹಚ್ಚಿರಿ, ಗೊಬ್ಬರಕ್ಕೆ ಬೇಕಾಗಿದ್ದನ್ನೆಲ್ಲ ನೆಡ್ರಿ. ನೀವು ಬೇಕಾದ ಇಷ್ಟ ಆಗಲಿಲ್ಲ ಅಂದರೆ ಒಂದು 6 ವರ್ಷ ಕಡ್ದು ಹಾಕಿರಿ. ನೀವು ನಿಮಗೆ ನೆಟ್ಟರೆ ನಿಮ್ಗೆ ಕಡಿ ಹಾಕಿ ಬರ್ತದೆ, ಅದನ್ನ ನೆಟ್ಟು ನೋಡಿರಿ ನೀವು, ನಿಮ್ಗೆ ಗೊತ್ತಿಲ್ಲ ಅದು ಅಂತ. ಹಾಗೆ ಹಲವಾರು ರೀತಿಯ ಗಿಡಗಳನ್ನು ನಾವು ನೆಡೆಸಿದ್ವಿ. 20 ಲಕ್ಷ, ಈಗ 10 ಲಕ್ಷದ ಮೇಲೆ ಗಿಡಗಳು ಕೃಷಿಯ ಭಾಗವಾಗಿ ಬದುಕಿದ್ದಾವೆ. ಹಾಗಾಗಿ ಹೇಳೋದು ಅದೆಲ್ಲ ಮಾಡಬೇಕು ಅಂತಂದರೆ ಜನರ ಜೊತೆ. ಆಮೇಲೆ ಅದೇ ರೈತರು ಹೇಳ್ತಾರೆ, ಮಲ್ಲಪ್ಪ ಹಕ್ಕಲದಂತ ಅವ್ರ ಹತ್ರ ಮಾತಾಡ್ತಾ ಇದ್ದಾಗ ಕೇಳ್ತಿದ್ದೆ, ಏನು ರೀ ಈಗ ಮತ್ತೆ